ಕುಡಿಬಾರ್ದು. ಈ ನೀರು ಕುಡಿಯಕ್ ಯೋಗ್ಯವಲ್ಲ. ಈ ನೀರನ್ನ ಕುಡಿದ್ರೆ ರೋಗ ಬಂದು ಕಾಯಿಲೆ ಬೀಳ್ತೀರಾ. ಎಚ್ಚರ. ಮಳೆ ನೀರಿನ ಜೊತೆ ಕೊಳಚೆ ಕಸ ಕೆಲವೊಮ್ಮೆ ರಾಸಾಯನಿಕ ಸೇರಿ ಕಲುಷಿತವಾಗಿರುತ್ತೆ. ನದಿ ಕೆರೆ ಕುಂಟೆಗಳ ನೀರನ್ನ ಶುದ್ಧೀಕರಿಸಿದ ನಂತರವೇ ಕುಡಿಬೇಕು. ಯಾವಾಗ್ಲೂ ಶುದ್ಧೀಕರಿಸಿದ ನೀರನ್ನೇ ಕುಡಿಯಿರಿ. ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಕೇಳುಗರಿಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಮತ್ತು ಜೇನು ಸಾಕಾಣಿಕೆ ಈ ಕುರಿತು ಯಲ್ಲಾಪುರದ ಜೋಗದ ಮನೆ ಗಜಾನನ್ ಅನಂತ್ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಈಗ ನಮ್ಮ ಜೊತೆಯಲ್ಲಿ ಗಜಾನನ್ ಅನಂತ್ ಭಟ್ ಅವರಿದ್ದಾರೆ. ಇವರು ಯಲ್ಲಾಪುರ ತಾಲೂಕಿನ ಜೋಗದ ಮನೆ ಗ್ರಾಮದವರು. 64 ವರ್ಷದ ಹರೆಯ. ಈ ಗ್ರಾಮದಲ್ಲೇ ಹುಟ್ಟಿ ಕೃಷಿ ಜೊತೆಗೆ ಬೆಳ್ಕೊಂತ ಬಂದವರು. ತೋಟಗಾರಿಕೆ, ಹೈನುಗಾರಿಕೆ, ಜೇನು ಸಾಕಾಣಿಕೆ ಅಲ್ಲದೆ ಬೇರೆ ಬೇರೆ ತರಹದ ಎಲ್ಲ ಕೃಷಿ ಚಟುವಟಿಕೆಗಳನ್ನು ಮಾಡಿದಂಥವರು. ಅವರ ಅನುಭವವನ್ನು ಕೇಳೋಣ. ನಮಸ್ಕಾರ ಗಜಾನನ್ ಭಟ್ ಅವರು. ನಮಸ್ಕಾರ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದೀರಿ. ನಿಮ್ಮ ಬಾಲ್ಯದಲ್ಲಿ ಈ ಜೋಗದ ಮನೆ ಹೇಗಿತ್ತು? ಅವಾಗ ನಿಮ್ಮ ಅಪ್ಪರು ಅವರೆಲ್ಲರೂ ಹೇಗಿದ್ರು? ಇಲ್ಲಿ ಒಂದು ವಾತಾವರಣ ಹೇಗಿತ್ತು? ಆಗ ನಮ್ಮದು ದೊಡ್ಡ ಅವಿಭಕ್ತ ಕುಟುಂಬ ಆಗಿತ್ತು. 12 ಜನ ನಮ್ಮ 5 ಮಂದಿ ತಂಗಿಯರು, ನಾವಿಬ್ಬರು ತಂದೆ ತಾಯಿ ಅಜ್ಜ ಅಜ್ಜಿ, ಇಲ್ಲಿ 12 ಜನ 13 ಜನ ಇದ್ವಿ ನಾವು. ಆಮೇಲೆ ಈಗ ನಮ್ಮ ಹಿರಿಯರೆಲ್ಲ ತೀರ್ಕೊಂಡು ಇದಾದ್ಮೇಲೆ ನಾವು ಪಾಲು ಮಾಡಿಕೊಂಡಿದ್ದೇವೆ ಈಗ ಅಣ್ಣ ತಮ್ಮ ಇಬ್ಬರು. ಅವಾಗ ಎಲ್ಲರೂ ಶಾಲೆಗೆ ಎಲ್ಲಿ ಹೋಗಿದ್ರಿ? ಶಾಲೆ ಕನ್ನಡ ಶಾಲೆ ಇಲ್ಲೇ ಇತ್ತು. ಹೈಸ್ಕೂಲಿಗೆ ಯಲ್ಲಾಪುರಕ್ಕೆ ಹೋಗಬೇಕಾಗಿತ್ತು. ಜೋಗದ ಮನೆಯಲ್ಲೇ ಇತ್ತು? ಜೋಗದ ಮನೆಯೆಲ್ಲ ತಟಗಾರ ಗ್ರಾಮದಲ್ಲಿ ಇತ್ತು. ಎಲ್ಲರೂ ಓದಿದ್ರು? ಹಾ, ಎಲ್ಲರೂ ಓದಿದ್ದೇವೆ. ಎಷ್ಟೆಷ್ಟು ಓದಿರಿ? ಈಗ ನಾವು ಗಂಡು ಮಕ್ಕಳಿಬ್ರು SSLC ವರೆಗೆ ಓದಿದ್ದೇವೆ. ಅವ್ರ ಹೆಣ್ಮಕ್ಳೆಲ್ಲ ಇಲ್ಲಿ ತಟಗಾರ ಶಾಲೆಯಲ್ಲಿ 7ನೇ ಕ್ಲಾಸ್ ವರೆಗೆ ಮುಗಿಸ್ಕೊಂಡು ಬಿಟ್ರು. ಹಾ, ಬಿಟ್ರು. ಈಗೆಲ್ಲ ಹೆಣ್ಮಕ್ಳು ಮದುವೆಯಾಗಿ ಬೇರೆ ಬೇರೆ ಕಡೆ? ಹೌದು, ಬೇರೆ ಬೇರೆ ಕಡೆ ಸೆಟ್ಲ್ ಆಗಿದ್ದಾರೆ. ಬರ್ತಿರ್ತಾರ ಅಣ್ಣನ ಹತ್ರ? ಬರ್ತಾರೆ. ನೀವು ಕರ್ಕೊಂಡು ಬರ್ತೀರೋ ಅಥವಾ ಅವರೇ ಬರ್ತಾರೆ? ನಾವೇ ಕರ್ಕೊಂಡು ಬರ್ತೇವೆ ಹಬ್ಬಕ್ಕೆ, ಹುಣ್ಣಿಮೆಗೆ. ಆಗ ಈಗ ಕರೀತೇವೆ, ಬರ್ತಾರೆ ಅವರು. ತಂದೆ ತಾಯಿಯರ ನಮ್ಮಲ್ಲಿ ಶ್ರಾದ್ದ ಅಂತೇಳಿ ಮಾಡ್ತಾರೆ ವಾರ್ಷಿಕವಾಗಿ. ಅವರು ತೀರ್ಕೊಂಡು ದಿವಸ ಆ ದಿನ ಮುದ್ದಾಂ ಬರ್ತಾರೆ. ಮತ್ತೆ ಜಾತ್ರೆ, ಹಬ್ಬ, ಹುಣ್ಣಿಮೆ ಅಂತ ಪೂಜೆ ಪುನಸ್ಕಾರ, ಹಾ, ಅದಕ್ಕೆಲ್ಲನೂ ಬರ್ತಾರೆ. ಯಾಕಂದ್ರೆ ತವ್ರ ಮನೆ ಒಂದು ಸೆಳೆತ ಇರುತ್ತೆ. ಸೆಳೆತ ಇರ್ತದೆ, ಹಾಗೆ ನಮಗೂ ಅವ್ರನ್ನ ಬಿಡ್ಲಿಕ್ಕೆ ಆಗುದಿಲ್ಲ. ಹೌದು, ನಮ್ಮ ಒಂದು ಬಾಂಧವ್ಯ ಇರ್ತದೆ. ಅವ್ರ ಮಕ್ಕಳು, ನಿಮ್ಮ ಮಕ್ಕಳು ಚೆನ್ನಾಗಿ ಓದಿದಾರ? ಹಾ, ನಮ್ಮ ಮಕ್ಕಳು PUC ಮುಗಿಸಿದ್ದಾರೆ, ಡಿಗ್ರಿ ಮುಗಿಸಿದ್ದಾನೆ ಇವನು ಅಚ್ಯುತ. ಮತ್ತೆ ಹೆಣ್ಮಕ್ಳು? ಹೆಣ್ಮಕ್ಳೆಲ್ಲ SSLC ಮುಗಿಸಿದ್ದಾರೆ. ಜಾಸ್ತಿ ಓದ್ಲಿಕ್ಕೆ ಕಳಿಸ್ಲಿಲ್ಲ? ಜಾಸ್ತಿ ಓದ್ಲಿಕ್ಕೆ ಅಂತಂದ್ರೆ ಒಂದನೇದು ಸಮಸ್ಯೆ, ಇಲ್ಲಿಂದ ಪಟ್ಟಣಕ್ಕೆ ಹೋಗ್ಬೇಕು. ಇಲ್ಲಿ ಸರಿಯಾದ ಸಂಪರ್ಕ ವ್ಯವಸ್ಥೆ ಇಲ್ಲ, ಬಸ್ ಓಡಾಡುವುದಿಲ್ಲ. ಮತ್ತೆ ಅಲ್ಲಿ ಇಟ್ಟು ಓದಿಸೋದು ಸರಿ ಅನಿಸ್ಲಿಲ್ಲ? ಅಲ್ಲಿ ಬಿಡ್ಲಿಕ್ಕೆ ಅಂತಂದ್ರೆ ನಮ್ದು ದೊಡ್ಡ ಫ್ಯಾಮಿಲಿ ಆಗಿತ್ತು. ಇಲ್ಲಿ ವಾತಾವರಣಕ್ಕೆ ನಮಗೆ ಅಷ್ಟೇ ಸಾಕು ಅನಿಸ್ತು. ನಿಮ್ಮ ತಂದೆ ತಾಯಿಗಳು ಕೃಷಿನೇ ಮಾಡಿದ್ರು? ಹೌದು, ಕೃಷಿನೇ ಮಾಡಿದ್ರು. ಹೇಗಿತ್ತು ಅವರು ಭೂಮಿ? ಎಷ್ಟಿದ್ದು ಅವಾಗ, ಏನೇನು ಬೆಳೀತಿದ್ರು ಭೂಮಿ? ಈಗ ನಮ್ಮ ಎರಡು ಕುಟುಂಬದಿಂದ ಇರುವಷ್ಟೇ ಇತ್ತು. ಎಷ್ಟು? ಒಂದು 6.5 ಎಕರೆ 7 ಎಕರೆ ಬೇಕು. ಆಗ ತೋಟ ಬಹಳ ಕಡಿಮೆ ಇತ್ತು, 1 ಎಕರೆ ಅಷ್ಟೇ ಇತ್ತು ಅಡಿಕೆ ತೋಟ. ಭತ್ತದ ಗದ್ದೆ ಇತ್ತು, ಕಬ್ಬು ಬೆಳೀತಾ ಇದ್ವು. ಹಾಗೆ ಮನೆ ಪಾಲಿಗೆ ತರಕಾರಿ, ಮೆಣಸಿನಕಾಯಿ, ಬದನೆಕಾಯಿ, ಹಾಗಲಕಾಯಿ, ಪಡುವಲಕಾಯಿ, ಹೀಗೆ ತರಕಾರಿ ಬೆಳೀತಾ ಇದ್ವು. ಅದಾದ ಮೇಲೆ ದನಗಳನ್ನು ಸಾಕ್ತಾ ಇತ್ತು ಸ್ವಲ್ಪ. ಹಾಂ, ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಅಂದರೆ ಹೊರಗೆ ಹಾಲು ಮಾರಲಿಕ್ಕಲ್ಲ, ಒಟ್ಟು ದೊಡ್ಡ ಕುಟುಂಬಕ್ಕೆ ಭಾಳ ಸ್ವಲ್ಪ ಜಾಸ್ತಿ ಹಾಲು ಮಜ್ಜಿಗೆ ಎಲ್ಲ ಬೇಕಲ್ಲ, ಅದಕ್ಕಾಗಿ ಒಂದು 2-3 ಎಮ್ಮೆಗಳನ್ನು ಕಟ್ಟಿಕೊಂಡು ಮಾಡ್ತಾ ಇದ್ವಿ. ಮತ್ತು ಈ ಗದ್ದೆ ಉಳುಮೆ ಮಾಡೋದು ಕೋಣ ಅಥವಾ ಎತ್ತುಗಳಿಂದನೇ ಆಗಿತ್ತು ಅವಾಗ. ಅದಕ್ಕಾಗಿ ಒಂದು 4 ಎತ್ತನ್ನೋ ಕೋಣನೋ ಇಟ್ಕೊಳ್ಬೇಕಾಗಿತ್ತು. ಗೊಬ್ಬರ ಎಲ್ಲ ಮುಂಚಿನಿಂದನು? ಹಾ, ಮುಂಚಿನಿಂದನು ಗೊಬ್ಬರ ಗಿಬ್ಬರ ಎಲ್ಲ ನಮ್ಮ ಭೂಮಿಯಲ್ಲೇ ಉಪಯೋಗಿಸ್ಕೊಳ್ತಿದ್ವು. ಈಗ ಆಗಿಲ್ಲ. ಈಗ ಹೆಂಗೆ? ಈಗ ಒಂದು ಆಕಳ ಗೊಬ್ಬರ ಇದನ್ನೆಲ್ಲ ಕೊಂಡು ತರೋದು. ಮಾಡೋರು ಯಾರು ಇಲ್ಲ? ಮಾಡೋರಿಲ್ಲ, ಕೆಲಸ ಮಾಡೋರಿಲ್ಲ. ಬಹಳ ಜನ ಇದ್ರ ಅವಾಗ? ಬಹಳ ಜನ ಇದ್ರು, ನಡೆದು ಹೋಗ್ತಿತ್ತು. ರಾಸಾಯನಿಕ ಏನು ಹಾಕಲ್ಲ? ರಾಸಾಯನಿಕ ಒಂದು ಸ್ವಲ್ಪ ಸ್ವಲ್ಪ ಉಪಯೋಗಿಸ್ತೇವೆ ಈಗ. ಅದು ಬಹುತೇಕವಾಗಿ ನಾವು ಇದನ್ನ ದಡ್ಡಿ ಗೊಬ್ಬರ ಮತ್ತೆ ಈ ಕಾಡು ಮಣ್ಣು ಕಾಂಪೋಸ್ಟು ಹಸಿರೆಲೆ ಗೊಬ್ಬರ ಇವುಗಳನ್ನೇ ಹೆಚ್ಚು ಪ್ರಮಾಣದಲ್ಲಿ ಬಳಸ್ತೇವೆ. ಈಗ ನಿಮ್ಮ ಅಪ್ಪರು ಮಾಡೋ ಕೃಷಿಗೂ ನೀವು ಮಾಡೋ ಕೃಷಿಗೂ ವ್ಯತ್ಯಾಸ ಇದೆಯಾ? ಸ್ವಲ್ಪ ಮಟ್ಟಿಗಿದೆ. ಅವರು ಇದರಲ್ಲಿ ಎತ್ತುಗಳನ್ನು ಕೋಣಗಳನ್ನು ಕಟ್ಟಿ ಉಳುಮೆ ಮಾಡಿಕೊಂಡು ಬೇಸಾಯ ಮಾಡ್ತಿದ್ರು. ಈಗ ನಾವು ನಮ್ಮ ಇದಕ್ಕೆ ತಿಳುವಳಿಕೆ ಬಂದ ಮೇಲೆ ಒಂದು ಟಿಲ್ಲರ್ ಇಟ್ಟುಕೊಂಡು ಅದರಲ್ಲಿ ಉಳುಮೆ ಮಾಡಿದ್ವು. ಎತ್ತು ಕೋಣಗಳನ್ನು ಕಡಿಮೆ ಮಾಡಿದೆವು ಮೊದಲಿಗೆ. ಆಮೇಲೆ ಆ ಕಾಲದಲ್ಲಿ ಕಬ್ಬು ಮನೆಗೆ ಸಾಕಾಗುವಷ್ಟು ಬೆಲ್ಲ ಅಥವಾ ಒಂದು ಸ್ವಲ್ಪ ಮಾರಲಿಕ್ಕೂ ಇದನ್ನು ಮಾಡ್ಕೊಳ್ತಿದ್ವಿ. ಈಗ ಕೂಲಿ ಕಾರ್ಮಿಕರು ಸಿಗೋದೇ ಇರೋದ್ರಿಂದ ಅವುಗಳನ್ನು ಬಿಟ್ಟು ಈಗ ಅದನ್ನು ಅಡಿಕೆ ತೋಟವನ್ನೇ ಮಾಡಿಬಿಟ್ಟಿದ್ದೇವೆ. ಮನೆಗೆ ಬೇಕಾದಷ್ಟು ಬೆಲ್ಲ ಮಾತ್ರ ತಯಾರು ಮಾಡ್ತಿದ್ರೆ? ಹಾ, ಅಷ್ಟೇ, ಇಲ್ಲಿ ಎಲ್ಲ ಕಡೆಯೂ ಮಾಡ್ತಿದ್ರು. ಪ್ರತಿಯೊಂದು ಕುಟುಂಬದಲ್ಲೂ ಈಗ ನಾನು ಏನು ಹೇಳಿದ್ದೀನಲ್ಲ, ಮನೆಗೆ ಬೇಕಾಗುವ ತರಕಾರಿ ಬೆಲ್ಲ ಭತ್ತ ಇಂಥವನ್ನೆಲ್ಲ ಬೆಳ್ಕೊಳ್ತಿದ್ರು ಹಿಂದೆ. ಕೊಂಡ್ಕೊಳ್ಳೋದು ಕಡಿಮೆ ಆಗಿತ್ತು ಹಾಲು. ಈಗ ಹಾಗಿಲ್ಲ, ಈಗ ಎಲ್ಲನೂ ಕೊಂಡ್ಕೊಳ್ಳೋದೇ. ದುಡ್ಡಿನ ಬೆಳೆಗಳು ಜಾಸ್ತಿ? ಹೌದು, ಎಲ್ಲವೂ ದುಡ್ಡಿನ ಬೆಳೆಗಳೇ. ಬೇಕಷ್ಟು ದುಡ್ಡಿನ ಬೆಳೆಗಳು? ಬಾಕಿ ಇದಕ್ಕೆ ಬೇಕಲ್ಲ, ಬೇರೆ ಎಲ್ಲನೂ ಕೊಂಡ್ಕೊಳ್ಬೇಕಾಗ್ತದೆ. ಅದರಿಂದ ಹಣಕಾಸು ಸ್ಥಿತಿ ಚೆನ್ನಾಗಿರಬೇಕು ಅಂತಂದರೆ ಇದು ದುಡ್ಡಿನ ಬೆಳೆ ಬೆಳಿಲೇಬೇಕು. ಅವುಗಳನ್ನು ಮಾರಾಟ ಮಾಡಿ ನಮಗೆ ಬೇಕಾದ ದಿನನಿತ್ಯದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಬೇಕಾಯ್ತು. ಅವಾಗ ಎಲ್ಲಾನು ಇಲ್ಲೇ ಬೆಳಿತಿದ್ರು, ಕೊಂಡೋದ ಅವಶ್ಯಕತೆ ಇರಲಿಲ್ಲ. ಕಡಿಮೆ ಇತ್ತು, ಬಹಳ ಕಡಿಮೆ ಇತ್ತು. ಈಗ ಒಂದೊಂದು ಬೆಳೆ ಬೆಳೀತಾ ಇದ್ರೆ ಎಲ್ಲ ಎಲ್ಲನೂ ಕೊಂಡ್ಕೊಳ್ಬೇಕು. ಅಲ್ಲಿದ್ದ ಅಲ್ಲೇ ಆಯ್ತಲ್ಲ? ಹೌದು ಅಲ್ಲ. ಹೌದು, ಆದರೆ ಒಂದು ಏನು ಅಂದರೆ ಈ ಕಾರ್ಮಿಕರನ್ನ ಅವಲಂಬನೆ ಸ್ವಲ್ಪ ಈ ಅಡಿಕೆ ಇದ್ರಲ್ಲಿ ಕಡಿಮೆ ಆಗ್ತದೆ. ಬಹಳ ಕಡಿಮೆನಾ? ಬಹಳಲ್ಲ, ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ. ಅದು ಎಷ್ಟೊತ್ತಿಗೂ ಬೇಕಾಗ್ತಿತ್ತು ಕಾರ್ಮಿಕರು, ಯಾವಾಗ್ಲೂ ಬೇಕು. ಗದ್ದೆ ನೆಟ್ಟಿ ಸಮಯದಲ್ಲಿ ಬೇಕು, ಆಮೇಲೆ ಕಳೆ ತೆಗಿಲಿಕ್ಕೆ ಬೇಕು, ಅದಾದ್ಮೇಲೆ ಕೊಯ್ಲಿಕ್ಕೆ ಬೇಕು, ಹಾರ್ವೆಸ್ಟ್ ಮಾಡಲಿ ಇದು ಮಾಡ್ಲಿಕ್ಕೆ ಬೇಕು, ಒಕ್ಕಣೆಗೆ ಎಲ್ಲ ಬೇಕಾಗಿತ್ತು. ಕಬ್ಬಿನ ಇದಕ್ಕೂ ಹಾಗೆಯ ಬುಡದಿನ ತುದಿಯವರೆಗೂ ಬೇಕಾಗಿತ್ತು. ಇದಾಗಲ್ಲ, ಈಗ ಅಡಿಕೆ ಇದಕ್ಕೆ ಸ್ವಲ್ಪ ಕಡಿಮೆ ಸಾಕು. ಯಾವಾಗ ಬೇಕಾಗುತ್ತೆ ಆಳ ಹಂಗಾದ್ರೆ ಅಡಿಕೆಯಲ್ಲಿ? ಅಡಿಕೆಯಲ್ಲಿ ಕೊಯ್ಲಿಗೆ ಈಗ ಔಷಧಿ ಹೊಡೆಯುವಾಗ ಒಂದು ಸ್ವಲ್ಪ ಒಬ್ಬ ಎರಡು ಜನ ಬಂದರೂ ಸಾಕು. ಇನ್ನು ಕೊಯ್ಲಿಗೆ ಸ್ವಲ್ಪ ಜಾಸ್ತಿ ಆಳ ಬೇಕು. ತೆಗಿಯೋರು ಬೇಕು, ಹೆಕ್ಕೋರು ಬೇಕು, ಸುಲಿಯೋರು ಬೇಕು, ಅದನ್ನು ಬೇಯಿಸಿ ಒಣಗಿಸೋರು ಬೇಕು, ಇದೆಲ್ಲ ಬೇಕಾಗ್ತದೆ. ಇಲ್ಲೆಲ್ಲ ಆಳು ಕಾಳುಗಳಿಗೆ ಹೆಂಗೆ ಮಾಡಬೇಕು, ಅಡಿಕೆ ಹೆಂಗೆ ಕೊಯ್ಲು ಮಾಡಬೇಕು, ಬೇಯಿಸೋದು ಹೆಂಗೆ ಎಲ್ಲ ಗೊತ್ತ ಅವ್ರಿಗೆ? ಹಾಂ, ಇಲ್ಲಿ ಇವರಿಗೆ ಲೋಕಲ್ ಅವರಿಗೆಲ್ಲರೂ ಗೊತ್ತು. ಇನ್ನು ಹೊರಗಿನಿಂದ ಬರುವವರಿಗೆ ಗೊತ್ತಾಗೋದಿಲ್ಲ, ಅದನ್ನು ಸ್ವಲ್ಪ ನಾವು ತಿಳಿಕೊಂಡು ಮಾಡಿಸ್ಕೊಳ್ಬೇಕಾಗ್ತದೆ. ಎಲ್ಲ ಗ್ರೇಡಿಂಗ್ ಬೇರೆ ಬೇರೆ ಮಾಡ್ತೀರಾ? ಹೌದು, ಅಡಿಕೆ. ಹೌದು, ಹೇಗೆ? ಈಗ ಹಸಿ ಅಡಿಕೆ ಸುಲಿದು ಒಣಗಿಸೋದು ಇರ್ತದಲ್ಲ, ಅದನ್ನು ಕೆಂಪು ಅಡಿಕೆ ಅಂತ ಹೇಳ್ತೇವೆ. ಮತ್ತು ಅದು ಹಸಿರು ಅಡಿಕೆಯನ್ನೇ ತೆಗೆದು ಸುಲಿದು ಬೇಯಿಸಿ ಒಣಗಿಸಿ ಕೆಂಪು ಅಡಿಕೆ ಮಾಡೋದು. ಮತ್ತು ಈ ಗಿಡದ ಮೇಲೆ ಹಣ್ಣಾಗಿರ್ತವೆ, ಅವಕ್ಕೆ ಹಾಗೇ ಒಣಗಿಸ್ಬಿಡೋದು ತೆಗೆದು, ಅದನ್ನು ಬಿಳಿ ಅಡಿಕೆ ಆಗ್ತದೆ, ಚಾಲಿ ಅಂತ ಹೇಳ್ತೇವೆ ಅದಕ್ಕೆ. ಮತ್ತು ಹಾಲಡಿಕೆ ಹೆಂಗಂತಾರಲ್ಲ? ಹಾಲಡಿಕೆ ಅಂದರೆ ಅದು ಈ ಕೆಂಪು ಅಡಿಕೆಯಲ್ಲೇ ಬರ್ತದೆ ಒಂದು ವೆರೈಟಿ. ಈಗ ನಾವು ಎಲ್ಲ ಕೊಯ್ದು ಒಣಗಿಸಿದಾಗ ಅದರಲ್ಲೊಂದು ಕೆಲವೊಂದು ಸಿಗ್ತದೆ. ಹಾಂ, ಸುಮಾರು ಒಂದು ಕ್ವಿಂಟಲ್ಲಿಗೆ ಒಂದು ಒಂದು ಕೆ ಜಿಯಿಂದ ಒಂದೂವರೆ ಎರಡು ಕೆ ಜಿವರೆಗೆ ಬರ್ತದೆ ಇದು. ಆರಿಸಿ ತೆಗಿತಾರೆ ಅದನ್ನು? ಹಾಂ, ಅದು ಬೇಕಾದರೆ ಆರಿಸಿ ತೆಗೆದು, ಇಲ್ಲ ಅದರಲ್ಲೇ ಈಗ ಭಾಳ ಕಡಿಮೆ ಸಿಗ್ತದೆ, ಒಂದು ಕ್ವಿಂಟಲ್ ಗಟ್ಟಲೆ ಸಿಗ್ತದೆ ಹೇಳಾದರೆ ಆರಿಸಿ ತೆಗಿತಾರೆ. ಮತ್ತು ಭಾಳ ಕಡಿಮೆ ಇದೆ ಅಂತಂದರೆ ತೆಗೆದಿಲ್ಲ, ಅದರಲ್ಲೇ ಬಿಟ್ಟು ಬಿಡ್ತಾರೆ. ಈ ರೀತಿ ಗ್ರೇಡಿಂಗ್ ಮಾಡಿ ಮಾರಾಟ ಮಾಡೋದು ಒಳ್ಳೆಯದು? ಹೌದು, ಆರಿಸಿ ತೆಗೆದು ಮಾರಾಟ ಮಾಡಿದರೆ ಎಲ್ಲದಕ್ಕೂ ಒಂದು ಸಪ್ರೇಟ್ ಬೆಲೆ ಇರ್ತದೆ. ಕ್ವಾಲಿಟಿ ಮೇಲೆ ಬೆಲೆ ಡಿಪೆಂಡ್ ಆಗಿ ಒಳ್ಳೆ ಬೆಲೆ ಸಿಗ್ತದೆ. ಈಗ ಆಳು ಕಡಿಮೆ ಆಗಿದೆ ಈಗ ಇತ್ತೀಚೆಗೆ, ಅಂದರೆ ನಿಮ್ಗೆ ಕೊಯ್ಲು ಮಾಡೋಕೆ ಬೇಕು ಮತ್ತು ಔಷಧ ಸಿಂಪಡಣೆ ಮಾಡೋಕೆ, ಬೇರೆ ಎಲ್ಲ ಟೈಮಲ್ಲಿ ಮನೆಯವರು ಮಾಡ್ಕೋಬೋದು. ಹಾಂ, ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಬೋದು ಈಗ, ಆದರೂ ಇದು ಕೆಲವೊಮ್ಮೆ ಬೇಕಾಗ್ತದೆ. ಆದರೂ ಎಲ್ಲರೂ ಒಂದಿಬ್ಬರು ಸಿಕ್ಕಿದ್ರು ಸಾಕು, ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಅದ್ರಾಗ ಬಾಳೆ ಹಾಕ್ತೀವಿ, ಮೆಣಸು ಹಾಕ್ತೀವಿ ಅಥವಾ ಬೇರೆ ಬೇರೆ ಗಿಡಗಳನ್ನು ಹಾಕ್ತೀವಿ. ಹಾಗಾಗಿ ನೀರಿನ ನಿರ್ವಹಣೆ ಆಗ್ಬೋದು ಅಥವಾ ಅಲ್ಲಿ ಬೀಳುವಂಥ ಗರಿಗಳಾಗ್ಬೋದು ಮೊಟ್ಟೆ ಆಗ್ಬೋದು ಏನೇನೋ ಬೀಳ್ತಾ ಇರುತ್ತೆ ಅವನ್ನು ತೆಗೆಯೋದು ಅಂಥವೆಲ್ಲ ಅದನ್ನೆಲ್ಲ ನಾವು ಮನೆಯಲ್ಲೇ ಮಾಡ್ಕೊಡ್ತೀವಿ. ಈಗ ಅಡಿಕೆ ಸರಳ ಬೆಳೆ, ನಮಗೇನು ಅಷ್ಟೊಂದು ಖರ್ಚುನೂ ಆಗಲ್ಲ, ಲಾಭ ಜಾಸ್ತಿ ಹಂಗನ್ಸುತ್ತೆ. ಮೊದಲು ಒಂದು 10 ವರ್ಷಗಳವರೆಗೆ ವಿಶೇಷ ಖರ್ಚಿದೆ, ಅದಕ್ಕೆ ತೋಟ ಮಾಡಿ ಸಾಕಬೇಕು, ಏನೂ 1 ರೂಪಾಯಿ ಉತ್ಪನ್ನ ಬರುವುದಿಲ್ಲ. 10 ವರ್ಷದ ನಂತರ ಹೀಗೆ ಒಳ್ಳೆ ಬೆಲೆ ಇದ್ರೆ ಒಳ್ಳೆ ಬೆಳೆನೇ. ಮುಂದಿನ 10 ವರ್ಷ ಏನಾಗುತ್ತೋ ಗೊತ್ತಿಲ್ಲ. ಈಗ 10 ವರ್ಷ ಅದರಿಂದ 1 ಪೈಸೆನೂ ಆದಾಯ ಬರಲ್ಲ, ಅದನ್ನ ಬೆಳೆಸೋದು ಮಾತ್ರ ಇರುತ್ತೆ. ಅವಾಗ ಆದಾಯಕ್ಕಾಗಿ ಏನ್ ಮಾಡ್ತಿದ್ರಿ? ಈಗ ನಮ್ದು ನಾನು ಮೊದಲೇ ಹೇಳಿದಂಗೆ, ನಮ್ದು ಹಿಂದಿನ ಅಜ್ಜ ತಂದೆಯವ್ರ ಕಾಲದಿಂದ 1 ಎಕರೆ ತೋಟ ಇತ್ತು. ಅದರ ಆದಾಯದಲ್ಲಿ ಮತ್ತು ಈ ನಾವು ಎಲ್ಲ ಬಹಳಷ್ಟು ನಮಗೆ ದಿನನಿತ್ಯದ ಬಳಕೆಗೆ ಬೇಕಾಗುವಂಥವನ್ನ ನಾವು ಮನೆಯಲ್ಲೇ ಬೆಳ್ಕೊಳ್ತಿದ್ವು, ಆ ಖರ್ಚು ಉಳಿತಿತ್ತು. ಇದರ ಆದಾಯದಿಂದ ಆ ತೋಟ ಮಾಡಿದ್ದು ನಿರ್ವಹಣೆಯನ್ನ. ಅದರೊಳಗೆ ಬಾಳೆ ಹಾಕೋದು ಅಥವಾ ಬೇರೆ ತರಕಾರಿ ಅಂತವ ಹಾಕೋದು ಅಥವಾ ಇನ್ನೊಂದು ಏನಾದರೂ ಆದಾಯ ಕೊಡುವಂತ ಗಿಡ ಹಾಕೋದು ಇಂಥವ ಮಧ್ಯೆ ಮಾಡಬಹುದು. ಬಾಳೆ ಮಾಡಬಹುದು, ಆದ್ರೆ ಬಾಳೆಗೆ ಕಾಡು ಪ್ರಾಣಿಗಳ ಕಾಟ ಬಾಳಿದೆ ಇಲ್ಲಿ, ಎಲ್ಲ ಕಡೆ ಸುತ್ತವರೆದು ಬೆಟ್ಟ, ಅದು ಸ್ವಲ್ಪ ಕಷ್ಟ ಆಗ್ತದೆ. ಮತ್ತೇನು ಮಾಡಿದ್ರಿ? ಮತ್ತೆ ಅದಕ್ಕೇನಿಲ್ಲ, ಅಡಿಕೆ ಒಂದೇ ನಂಬಿಕೊಂಡಿದ್ದು ಮತ್ತೆ ಇದರಲ್ಲೇ ಮಾಡಿದ್ದೆ. ಅದು ಸಿಕ್ಕಿದಷ್ಟು ಸಿಕ್ತು ಅಷ್ಟೇ. ಬಾಳೆ ಹಾಕಿದ್ದೌದು, ಆದ್ರೆ ಅದ್ರ ಉತ್ಪನ್ನ ಬಂದೇ ಬಿಡ್ತದೆ ಅಂತ ಆಗುದಿಲ್ಲ, ನಿರೀಕ್ಷೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಅಡಿಕೆ ನೆರಳಿಗಾಗಿ ಬೇಕಾಗುತ್ತೆ. ಅಡಿಕೆ ನೆರಳಿಗೆ ಬೇಕು. ಅರ್ಧಕ್ಕರ್ಧಾರು ಬಂತ ಬಾಳೆನ? ಇಲ್ಲ, ಒಂದು 30 ಕೊನೆ ಆದ್ರೂ. ಹಾ, ಹಂಗೆಲ್ಲಾದ್ರೂ ಬರ್ತದೆ, ಹಂಗ ತೀರಾ ಬರೋದೇ ಇಲ್ಲ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಬರುದಿಲ್ಲ. ಮಂಗಗಳ ಕಾಟ, ಮಂಗಗಳ ಕಾಟ, ಹಂದಿ ಕಾಟ ಎಲ್ಲ ಜಾಸ್ತಿ ಇರ್ತದೆ. ಹಂದಿ ಬುಡನೆ ಕಿತ್ಕೊಂಡು ತಿಂದು ಬಿಡ್ತವೆ. ಮಂಗ ಕೊನೆ ಬಂದ ಕೂಡಲೇ ಬಿಡುದಿಲ್ಲ. ಹಾಗಿದೆ. ಸುತ್ತ ಕಡೆ ಬೇಲಿ ಹಾಕಿದ್ರೆ ತಡೆಗಟ್ಟಬಹುದು? ಇಲ್ಲ, ಆಗುದಿಲ್ಲ. ಈಗ ಅವುಗಳಿಗೆಲ್ಲ ಬೇಲಿ ಹಾಕಿ ಎಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲಾದ್ರೂ ಒಂದ್ ಕಡೆ ಸಣ್ಣ ನೀರೋಗ ದಾರಿ ಇದ್ರು ಕೂಡ ಒಂದು ಸಿಡ್ಕೊಂಡು ಬಂದು ಬಿಡ್ತವೆ. ಮಂಗ ಮ್ಯಾಲಿ ಬೇಕಷ್ಟು ಇರ್ಲಿ, ಮ್ಯಾಲೆ ಅಷ್ಟು ಬರ್ತಾವ. ಮಂಗ ಮೇಲಿಂದ ಬಂದು ಬಿಡ್ತವೆ, ಗುಂಪು ಗುಂಪಾಗಿ ಗುಂಪು ಗುಂಪಾಗಿ ಬರ್ತವೆ. ಅಡಿಕೆಗೆ ಏನ್ ಮಾಡಲ್ಲ? ಇವು ಅಡಿಕೆಗೆ ಸ್ವಲ್ಪ ಮಾಡ್ತವೆ, ಆದ್ರೂ ನಾವು ಸ್ವಲ್ಪ ದಿನಕ್ಕೆಲ್ಲರೂ 1-2 ಸಾರಿ ಹಿಂಗೆ ನೋಡ್ಕೊಂಡು ಇದು ಮಾಡ್ಕೊಂತ ಹೇಳಿದ್ರೆ ಸ್ವಲ್ಪ ಕಂಟ್ರೋಲ್ ಮಾಡಬಹುದು. ಎಲ್ಲ ಮಂಗಗಳು ತಿನ್ನುವುದಿಲ್ಲ, ಕೆಲವೊಂದು ಮಂಗಗಳು ಅಡಿಕೆಯನ್ನು ತಿಂತವೆ. ತಿನ್ನೋದಕ್ಕಿಂತ ಕೆಲಸದ ಜಾಸ್ತಿ? ಇಲ್ಲ, ತಿಂದೇ ಬಿಡ್ತವೆ. ಯಾವಾಗ ತಿಂತವು? ಈ ದಿನಗಳಲ್ಲಿ ತಿಂತವೆ. ಅಂದ್ರೆ ಅಡಿಕೆ ಯಾವ ಎಳೆಯಲ್ಲಿ ಇರುವಾಗ? ಎಳೆ ಆಗ ಒಂಥರ ನೀರು ಇರ್ತದೆ ಅಲ್ಲಿ, ಸ್ವಲ್ಪ ಸ್ವೀಟ್ ಇರ್ತದೆ, ಆ ನೀರನ್ನ ಕುಡಿಲಿಕ್ಕೆ ಬರ್ತಾರೆ. ಅವಾಗ ಸ್ವಲ್ಪ ಕಾಪಾಡ್ಕೊಂಡ್ರೆ ಮತ್ತೆ ಮುಂದೆ ಏನು ಸಮಸ್ಯೆ ಇಲ್ಲ. ಇಡೀ ತೋಟನ ಹಾಳು ಮಾಡ್ತಾವ ಅಥವಾ ಎಲ್ಲೋ ಸ್ವಲ್ಪ ತಿಂದಕ್ಕೂ? ಅಲ್ಲ, ಬಿಟ್ಟರೆ ಹಾಗೆ ಬಿಟ್ಟರೆ ಎಲ್ಲ ಕಡೆಯಿಂದ ಬಂದು ಬಿಡ್ತವೆ ಅವು. ಕೆಂಪು ಮಂಗ? ಕೆಂಪು ಮಂಗ. ಕೆಂಪು ಮಂಗಗಳು ಮತ್ತೆ ಹೇಗೆ ನಿಭಾಯಿಸುವುದು? ಹೀಗೆ ಕೂಗಾಡ್ಕೊಂಡು ಓಡಾಡ್ಕೊಂತಿದ್ರೆ ಅಷ್ಟು ಬರುವುದಿಲ್ಲ. ಇದು 1 ತಿಂಗಳ 1.5 ತಿಂಗಳ ಮಾತ್ರ ಅದು. ಈ ಮಂಗನ ಕಾಟ ಅಡಿಕೆಗೆ ಇದರಲ್ಲಿ ಕಾಡಿನಲ್ಲಿ ಏನಾದರೂ ಒಂದು ಅವಕ್ಕೆ ಆಹಾರ ಸರಿಯಾಗಿ ಸಿಕ್ಲಿಕ್ಕೆ ಚಾಲು ಆಯಿತು, ಮಳೆ ಕಡಿಮೆ ಆಯಿತು ಅಂತಂದರೆ ಅವು ಅಷ್ಟು ಬರುವುದಿಲ್ಲ. ಕೆಂಪು ಮಂಗ. ಜಾಯಿಕಾಯಿ ಅಂತವೇನು ಹಾಕಿರಿ? ಜಾಯಿಕಾಯಿ ಎಲ್ಲ ಒಂದು ಗಿಡನೋ 2 ಗಿಡ ಇದೆ, ಅದನ್ನೆಲ್ಲ ಉತ್ಪನ್ನ ನಿರೀಕ್ಷೆ ಮಾಡುವಂಗಿಲ್ಲ. ಯಾಕೆ? ಎಲ್ಲ ಬರುವುದಿಲ್ಲ ಅದು. ಯಾಕೆ? ಎಲ್ಲ ಒಂದು 10 ಕಾಯಿ ಬಂದರೂ ಅಷ್ಟು ಏನು ಇದಾಗುವುದಿಲ್ಲ ಅಂತೇಳಿ, ಅದರಿಂದ ನಮಗೆ ಆರ್ಥಿಕವಾಗಿ ಏನು ಇದಾಗುವುದಿಲ್ಲ. ಅದು ನೆರಳಲ್ಲೇ ಬೆಳೆಯುವಂಥ ಗಿಡ? ಇಲ್ಲ, ಜಾಯಿಕಾಯಿ ಸ್ವಲ್ಪ ಬಿಸಿಲು ಬೇಕೇನ? ಎರಡೂ ಬೇಕು. ತೀರ ಬಿಸಿಲಾದರೂ ಸರಿಯಾಗಲ್ಲ ಅದಕ್ಕೆ. ಇರಬಹುದು. ಬೇರೆ ಸುತ್ತಮುತ್ತ ರೈತರು ಇಲ್ಲಿ ಬೆಳೆಯಲ್ಲ? ಬೆಳೀತಾರೆ, ಎಲ್ಲರೂ ಒಂದೆರಡು ಗಿಡ ಬೆಳ್ಕೊಂಡಿರ್ತಾರೆ ಅಷ್ಟೇ. ಭಾಳ ಬೆಳೆಯಲ್ಲ? ಭಾಳ ಬೆಳೆಯಲಿಲ್ಲ. ಅಡಿಕೆನೇ ಮುಖ್ಯ ಬೆಳೆ? ಅಡಿಕೆನೇ ಮುಖ್ಯ ಬೆಳೆ, ಜೊತೆಯಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕಾಳುಮೆಣಸು ಮೊದಲು ಹಾಕ್ತಿದ್ರು, ಇವಾಗ ಕಾಳುಮೆಣಸಿಗೆ ಸ್ವಲ್ಪ ರೋಗ ಸೊರಗು ರೋಗ ಬಂದಿರೋದ್ರಿಂದ ಸ್ವಲ್ಪ ಇದಾಗ್ತಾ ಇದೆ. ಸೊರಗು ರೋಗ ಪ್ರತಿ ವರ್ಷ ಬರುತ್ತಾ? ಇಲ್ಲ, ಒಂದ್ಸಾರಿ ಬಂದ ಮೇಲೆ ಒಂದು 6-8 ವರ್ಷಗಳ ಕಾಲ ಹಾಗೆ ಇರ್ತದೆ ಇದು, ಭೂಮಿಯಲ್ಲಿ ಮತ್ತು ಗಿಡದ ಮೇಲೆ ಅಂತೇಳಿ. ಹಂಗಾದ್ರೆ ಆ 5-6 ವರ್ಷ ಅದಕ್ಕೇನು ಏನು ಮಾಡುವಂಗಿಲ್ಲ. ಅದು ಕಸಿ ಕಟ್ಟಿದ ಬಳ್ಳಿ ಸಿಗ್ತಾವ? ಹೌದು. ಅದಕ್ಕೆ ಬರ್ತಾವ? ಅದಕ್ಕೂ ಬರ್ತಾ. ಅದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ನಾನಿನ್ನೊಂದು ಪ್ರಾಯೋಗಿಕವಾಗಿ ನೆಟ್ಟಿದ್ದೆ, ನನ್ನ ಹತ್ರ ಅದನ್ನು ಅಷ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಅದು ಬೀಳುಗಳು ಕೆಳಗೆ ನೆಲಕ್ಕೆ ಬರಬಾರ್ದು. ಹೌದು, ಹಾಗೇನೋ ಇದೆ ಅಂತ ಇದು ಪದ್ಧತಿ. ಅದು ಬಂದರೆ ಅದಕ್ಕೆ ಆ ರೋಗ ಬರ್ತದೆ. ಅದನ್ನು ಮೇಲೆ ಎತ್ತಿ ಕಟ್ಟುತ್ತಾ ಇದ್ರೆ ಬರುವುದಿಲ್ಲ. ಅಂಥದ್ದು ಒಂದಿಷ್ಟು ಒಂದು ಅರ್ಧಕ್ಕದ್ದಾದ್ರೂ ಅಂತ ಇವನ್ನ ಕಸಿ ಕಟ್ಟಿದ್ದಂತ ಒಂದು ಹಾಕೋದು ಒಳ್ಳೆಯದು. ಹಾಕ್ಬೋದು ಅಲ್ವಾ? ಮತ್ತೆ ಜೇನು ಸಾಕಾಣಿಕೆ. ಹೌದು, ಜೇನು ಸಾಕಾಣಿಕೆ ಇನ್ನೂ ಒಂದು ಉಪಕಸಬು ಅಂತೇಳಿ ಮಾಡ್ತಾ ಇದ್ದೇವೆ. ಅದು ನಮ್ಮ ಹಿಂದಿಂದ ನಮ್ಮ ತಂದೆ ಅಜ್ಜನ ಕಾಲದಿಂದನೂ ಮಾಡ್ತಾ ಬಂದಿದ್ದಾಗಿತ್ತು. ಅವಾಗ ಒಂದೆರಡು ಪೆಟ್ಟಿಗೆ ಇಟ್ಕೊಂಡಿದ್ರು, ಈಗ ನಾನೊಂದು 15 ಪೆಟ್ಟಿಗೆ ಇಟ್ಕೊಂಡು ಮಾಡ್ತಾ ಇದ್ದೇನೆ. ಎಷ್ಟು ತೆಗಿತೀರಿ ಅದರಲ್ಲಿ? ಅದರಲ್ಲಿ ಒಂದು ಪೆಟ್ಟಿಗೆಗೆ ಒಂದು ಸರಿಯಾಗಿ ಎಲ್ಲ ವಾತಾವರಣದಲ್ಲಿನ ಇದು ಸರಿಯಾಗಿದ್ದರೆ, ಸರಿಯಾಗಿ ಹೂವಾದರೆ ಇದೆಲ್ಲ ಆಗಿಬಿಟ್ರೆ ಒಂದು ಪೆಟ್ಟಿಗೆಯಿಂದ ಒಂದು 8-10 ಕೆಜಿವರೆಗೆ ಜೇನುತುಪ್ಪ ಸಿಗ್ತದೆ. ಒಂದು ಪೆಟ್ಟಿಗೆಯಿಂದ ಅಂದರೆ ಎಷ್ಟು ಸರಿ ನಿಮ್ಮ ಕಟಾವು ಮಾಡೋದು? ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸುಮಾರು 6 ಸಲ. ಒಂದೇ ತಿಂಗಳಲ್ಲಿ 6 ಸಲ ಕಟಾವು ಮಾಡ್ಬೋದು? 2 ತಿಂಗಳ, ಏಪ್ರಿಲ್ ಮತ್ತು ಮೇ. ಜೂನಿಗೆ ಮಳೆಗಾಲ ಪ್ರಾರಂಭ ಆಗಿಬಿಡ್ತದೆ, ಒಂದು 5-6 ಸಲ ತೆಗಿಬಹುದು ತುಪ್ಪವನ್ನು. ಹೌದಾ? ನಿಮ್ ನೋಡಿದ್ರೆ ಗೊತ್ತಾಗುತ್ತಲ್ಲ ತುಪ್ಪ ಬಂದಿದೆ ಬಹಳ ಇದೆ. ಹೌದು, ಅದಕ್ಕೆ ನಾವು ಹಿಂಗೆ ಚೌಕಟ್ಟನ್ನು ಎತ್ತಿ ನೋಡಿದಾಗ ಅಲ್ಲಿ ಒಳಗೆ ಜೇನು ಸಂಗ್ರಹ ಆಗಿದ್ದಿರ್ತದೆ ಮತ್ತು ಹೊರಗಿಂದ ಸೀಲ್ ಮಾಡಿರ್ತವೆ, ಆಗ ಮಾತ್ರ ಜೇನುತುಪ್ಪ ತೆಗಿಬಹುದು. ಸೀಲ್ ಮಾಡಲು ತೆಗಿಬಾರ್ದು. ಸೀಲ್ ಮಾಡದೇ ಇದ್ದಾಗ ತೆಗೆದ್ರೆ ಅದರಲ್ಲಿ ನೀರಿನ ಅಂಶ ಹೆಚ್ಚಿರ್ತದೆ. ಅಷ್ಟು ಜೇನು ಏನು ಮಾಡ್ತೀರಿ? ಸ್ವಲ್ಪ ಮಾರಾಟ ಮಾಡ್ತೇವೆ. ಹೆಂಗೆ? ಕೆಜಿಗೆ 650 ರೂಪಾಯಲ್ಲಿ. ಅಂದರೆ ಒಂದು ಕ್ವಿಂಟಲ್ಗೆ ಎಷ್ಟಾಗುತ್ತೆ? 65,000 ರೂಪಾಯಿ ಆಯ್ತಲ್ಲ. ಒಂದು ಕ್ವಿಂಟಲ್ ಜೇನಿನಿಂದನೇ ಬರುತ್ತೆ. ಅದು ಪೇಟಿಗೆ ನೀವು ಮನೆಯಲ್ಲೇ ಒಂದು ಅಟ್ಟ ಕಟ್ಟಿ ಇಟ್ಟಂಗೆ ಆಗಿದೆ. ಹಾಗೆ ನಮ್ಮ ಸುತ್ತಮುತ್ತಲೇ ಇಟ್ಕೊಂಡ್ರೆ ನಮ್ಗೆ ನೋಡಲಿಕ್ಕೂ ಸ್ವಲ್ಪ ಚಲೋ ಆಗ್ತದೆ. ಅದನ್ನು ಇದು ಮಾಡಬೇಕಲ್ಲ, ಅದಕ್ಕೆ ಶತ್ರುಗಳ ಕಾಟ ಇದೆ. ಕಡಜೇನು ನೋಣ ಅಂತ ಬಂದು ತಿಂದ್ಕೊಂಡು ಹೋಗ್ತದೆ. ಇರುವೆ ಬರ್ತವೆ, ಹಲ್ಲಿ ಹೂವು ಹುಳ ತಿಂದು ಬಿಡ್ತವೆ. ಓ ಹಾಂ, ಮತ್ತೆ ಹೆಂಗೆ ಅದನ್ನು ಕಂಟ್ರೋಲ್ ಮಾಡೋದು? ಅದೇ, ಅದನ್ನ ಇಲ್ಲಿ ನಮ್ಮ ಎದುರಿಗೆ ಇದ್ರೆ ನಾವು ಅದನ್ನು ಸ್ವಲ್ಪ ಮಟ್ಟಿಗೆ ಇದು ಮಾಡಬಹುದು. ಹಲ್ಲಿನೂ ಬರ್ತವೆ? ಹಲ್ಲಿನೂ ಬಂದು ನೊಣಗಳನ್ನು ಹಿಡಿದು ಬಿಡ್ತವೆ, ಬಾಗಿಲಿಗೆ ಬಂದು ಕುತ್ಕೊಂಡು ಹಿಡಿದು ಬಿಡ್ತವೆ. ಇಲ್ಲೇ ನೋಡ್ತಿರ್ತಾರೆ? ಹಂಗ ಸ್ವಲ್ಪ ನೋಡ್ತಾ ಇರ್ತೇವೆ ನಾವು. ಯಾರು ಒಬ್ಬರಲ್ಲ ಒಬ್ಬರು ಅವ್ರ ಬದಿಗೆ ಇರ್ತೇವಲ್ಲ, ಒಂದು ಸ್ವಲ್ಪ ನೋಡಿಕೊಂಡು ನಾವು ಈ ಮುರುಗುಂಜಿಲ್ಲ ಒಳಗೆ ಹೇಳ್ತೇವೆ, ಕಡಜೇನು ಹೊಡೆದು ಹೇಳ್ತಾರೆ. ಅವು ಬಂದು ಅವು ನೊಣಗಳನ್ನು ಕಚ್ಕೊಂಡು ತಿಂದ್ಕೊಂಡು ಹೋಗ್ಬಿಡ್ತವೆ. ಅವುಗಳನ್ನು ಹೊಡೆದು ಮಾಡ್ಲಿಕ್ಕೆ ಆಗ್ತದೆ. ಬಂದಿದ್ದಾವ ಯಾವಾಗ ನೀವು ಹೊಡೆದಿದ್ದೀರಿ? ಹೌದು. ಈಗ ತೋಟದಲ್ಲಿ ನೆರಳಲ್ಲಿ ಹಂಗೆಲ್ಲ ಇಡ್ತಾರೆ? ಅವಾಗ ಅಲ್ಲಿ ಇಡಬಹುದು, ನಮ್ಮ ಹತ್ರ ಓಡಾಡಿ ನೋಡ್ಕೊಳ್ಲಿಕ್ಕಾದ್ರೆ ಇಡಬಹುದು. ಮತ್ತು ಹೆಚ್ಚು ಪೆಟ್ಟಿಗೆ ಇದ್ದಾಗ ಈ 100 ಪೆಟ್ಟಿಗೆಗಳನ್ನು ಸಾಕೋರು ತೋಟದಲ್ಲಿ ಇಡ್ತಾರೆ. ಹಂಗೆ ಇಟ್ಟು ಒಳ್ಳೇದ? ಒಳ್ಳೇದೇನೆಯ. ಅಲ್ಲಿ ಅವುಗಳಿಗೆ ವೈರಿ ಕೀಟಗಳು ಇರ್ತವೆ? ಬರ್ತವೆ. ಇರ್ತಾವಲ್ಲ? ಇರ್ತವೆ, ಭಾಳ ಇರ್ತವೆ. ಇಲ್ಲಿಕ್ಕಿಂತ ಹೆಚ್ಚು ಇರ್ತವೆ. ಅಲ್ಲಿ ಈ ಕೆಂಪು ಇರುವೆ ಅಂತೇಳಿ ಅವು ಇರ್ತವೆ. ಹೌದು, 100,000 ಪೆಟ್ಟಿಗೆಯನ್ನ ಇಟ್ಟು ಹೋಗಿ ಅರಣ್ಯದೊಳಗೆ ಇಟ್ಟು ಆ ನಂತರ ಹೋಗಿ ಕಟಾವು ಮಾಡ್ಕೊಂಡು ಬರೋದು ಹಿಂಗೆಲ್ಲಾನು ಮಾಡ್ತಿರ್ತಾರೆ. ಇರ್ಬೋದು, ಅದು ನನಗೆ ಗೊತ್ತಿಲ್ಲ. ಯಾಕಂದ್ರೆ 50 ಕ್ವಿಂಟಲ್ 100 ಕ್ವಿಂಟಲ್ ಬೆಳೆಯುವಂತ ರೈತರು ಇದ್ದಾರೆ. ಇರ್ಬೋದು. ಈ ಕಡೆ ಇಲ್ಲ, ಈ ಕಡೆ ಸಾಮಾನ್ಯ 1, 2, 4, 10 ಪೆಟ್ಟಿಗೆ ಇಟ್ಕೊಂಡವರೆ ಹೆಚ್ಚಾಗಿ. ಈ ಬೇರೆ ಕೃಷಿ ಜೊತೆ ಅದನ್ನೊಂದು ಉಪಕಸಬು ಅಂತೇಳಿ ಇನ್ನೊಂದಿಷ್ಟು ಪೆಟ್ಟಿಗೆ ಜಾಸ್ತಿ ಮಾಡೋಣ ಅನ್ಸುತ್ತ? ಆಗೋದಿಲ್ಲ, ನಮ್ಮ ಹತ್ರ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇಷ್ಟನ್ನು ಇಟ್ಕೊಂಡು ಹೋಗ್ಬೇಕು ಅಂತ ಒಂದು ಇದಿದೆ. ಮೇಂಟೈನ್ ಮಾಡೋದು ಕಷ್ಟ ಇದೆ ಅದು. ಹೌದು. ಏನು ಈಗ ಮಳೆಗಾಲದಲ್ಲಿ ಆಹಾರ ಹಾಕಬೇಕು, ಓಕೆ. ಆಮೇಲೆ ನವೆಂಬರ್ ಡಿಸೆಂಬರ್ದಲ್ಲಿ ಅವುಗಳನ್ನು ಪಾಲು ಮಾಡಬೇಕು. ಪಾಲು ಮಾಡಿ ಸುಮಾರು 1 ಕಿಲೋಮೀಟರ್ ಹೊರಗೆ ಸಾಗಿಸಿ ಅಲ್ಲಿ ಸ್ವಲ್ಪ ದಿವಸ ಇಡಬೇಕು. ಆಮೇಲೆ ಮತ್ತೆ ಇಲ್ಲಿ ತಗೊಂಡು ಬಂದು ಅವುಗಳನ್ನು ತುಪ್ಪ ತೆಗೆಯುವ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಅವು ಬೆಳೆದ ಮೇಲೆ. ಅಷ್ಟು ದೂರ ಯಾಕೆ ಇಡೋದು ಅವಾಗ? ನಾವು ಇಲ್ಲೇ ಇಟ್ಕೊಂಡ್ರೆ ನಾವು ಏನು ಪಾಲು ಮಾಡಿರ್ತೇವಲ್ಲ, ಆ ನೊಣಗಳು ಮತ್ತೆ ಇಲ್ಲಿ ಬಂದು ಮೂಲ ಪೆಟ್ಟಿಗೆನೇ ಸೇರುವಂಗೆ ಚಾನ್ಸಸ್ ಇರ್ತದೆ. ಅಂದರೆ ಇದೇ ವಾತಾವರಣದಲ್ಲಿ ಅವು ಬೆಳೆದು ಇಲ್ಲೇ ಇದ್ದು ಇರೋದಾದ್ರಿಂದ ಅವು ಮೇಲೆ ಹೋಗಿ ನೋಡಿದಾಗ ಎಲ್ಲ ಒಂದೇ ಥರ ಕಾಣ್ತದೆ, ಮತ್ತು ಇದು ಕಾಣೋದ್ರಿಂದ ಇಲ್ಲೇ ಬಂದು ಬಿಡ್ತವೆ. ಸಪ್ರೇಟ್ ಮಾಡಿದಾಗ ಅಲ್ಲಿ ಒಂದು ರಾಣಿ ಜೇನು ಬೇಕಲ್ಲ, ಅವಾಗ ಅಲ್ಲಿ ಅವು ಮಾಡ್ಕೊಡ್ತವೆ. ಹಾಂ, ಅಲ್ಲಿ ರಾಣಿ ತತ್ತಿ ಅಂತ ಹೇಳಿರ್ತದೆ, ಆ ತತ್ತಿ ಜೊತೆಗೆ ಅಷ್ಟು ಗಂಡು ನೊಣಗಳು ಆ ಸಮಯದಲ್ಲಿ ಉತ್ಪತ್ತಿ ಆಗಿರ್ತವೆ. ಅವುಗಳನ್ನ ತಗೊಂಡೋಗಿ ಅಲ್ಲಿ ಇಟ್ಬಿಟ್ರೆ ಆಯ್ತು. ಒಂದು ಸ್ವಲ್ಪ ಸಮ ನೊಣಗಳನ್ನು ಸರಿಯಾಗಿ ಪಾಲು ಮಾಡಿಕೊಂಡು 2 ಪಾಲು ಮಾಡಿ, 1 ಪಾಲು ಇಲ್ಲಿ ಇಡೋದು, 1 ಪಾಲು ಅಲ್ಲಿ ತಗೊಂಡು ಹೋಗೋದು. ಈಗ ಪಾಲು ಮಾಡಿದಾಗ ಒಂದರಲ್ಲಿ ರಾಣಿ ಜೇನು ಉಳ್ಕೊಳ್ತದೆ, ಇನ್ನೊಂದರಲ್ಲಿ ಇರಲ್ಲ. ಇನ್ನೊಂದರಲ್ಲಿ ಆ ತತ್ತಿ ಇರ್ತದೆ, ರಾಣಿಯ ತತ್ತಿ ಇರುತ್ತೆ. ಆ ತತ್ತಿ ಇರುತ್ತೆ, ಅದನ್ನೇ ಅದನ್ನು ರಾಣಿಯಾಗಿ ಪರಿವರ್ತನೆ ಮಾಡ್ಕೊಳ್ತವೆ. ಹಾಗಾಗಿ ಜೇನು ಸಾಕಾಣಿಕೆ ಮನೆಗೆ ಬೇಕಾದಂತ ಹಾಲು ಹೈನ ತುಪ್ಪ ಇವೆಲ್ಲ ಇರುತ್ತೆ. ಇರ್ತದೆ. ಖುಷಿಯಾಗುತ್ತ ಕೃಷಿ ಜೀವನ? ಹಾ. ಕಷ್ಟ ಏನು? ಕಷ್ಟ ಅಂದ್ರೆ ಈಗ ವಯಸ್ಸಾದ್ಮೇಲೆ ಇದು ಆಗುದಿಲ್ಲ, ಅದು ಸ್ವಲ್ಪ ಕಷ್ಟ ದುಡಿಲಿಕ್ಕೆ. ಅದು ಆದ್ರೆ ದುಡಿಲೇಬೇಕಾಗ್ತದೆ. ಈಗ ನೋಡಿ, ಈಗ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ಈಗ ನೀವು ಕೇಳಿದ್ರಿ ಮೊದಲು ಗಿಡ ಏನೋ ಟೊಂಗೆ ಬೀಳ್ತದೆ, ಅದು ಬೀಳ್ತದೆ, ಸೂಗೆ ಬೀಳ್ತದೆ, ಇದನ್ನೆಲ್ಲ ಎತ್ತಿ ಹಾಕ್ಲಿಕ್ಕೆ ಒಬ್ಬರನ್ನ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ ನಮ್ಗೆ, ಅದರದ್ದು ಅವರು ವೆಚ್ಚ ಬರ್ಸ್ಲಿಕ್ಕೆ ಆಗುದಿಲ್ಲ, ನಾವು ಮಾಡ್ಲಿಕ್ಕೂ ಆಗುದಿಲ್ಲ. ತೆಂಗಿನಕಾಯಿ ಬಿಡ್ತಾ ಇರ್ತದೆ ದಿವಸ, ಅದನ್ನೆಲ್ಲ ಹೆಕ್ಕಿ ಮನೆಗೆ ತರಬೇಕು. ಅಲ್ಲೇ ಬಿಟ್ಟರೆ ಈ ಮುಳ್ಳಂದಿ ಕಾಡಂದಿ ತಿನ್ಕೊಂಡು ಹೋಗ್ಬಿಡ್ತವೆ. ಹಾಗೆಲ್ಲ ಇದಿದೆ. ಮತ್ತೆ ಎಲ್ಲೋ ಈ ಮಳೆಗಾಲದಲ್ಲಿ ಎಲ್ಲೋ ಒಂದು ಭೂ ಕುಸಿತ ಆಯಿತು, ಇದು ಕಾಲುವೆ ಎಲ್ಲ ಕಟ್ಕೊಂಡು ಬಿದ್ದುಬಿಡ್ತು, ಅಥವಾ ಮತ್ತೇನೋ ಒಂದು ಏನೇನೋ ಒಂದು ಸಮಸ್ಯೆ ಯಾವಾಗಲೂ ಆಗ್ತಾ ಇರ್ತದೆ. ಅದಕ್ಕೆಲ್ಲ ಒಂದು ಒಬ್ಬರನ್ನ ಇಟ್ಕೊಂಡು ಅಥವಾ ಒಬ್ಬರನ್ನ ಅವಲಂಬಿಸ್ಕೊಂಡು ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನ ನಾವೇ ಮಾಡಬೇಕಾಗ್ತದೆ, ಓಡಾಡಿ ನೋಡಿ ಪ್ರತಿ ದಿವಸ. ಅದೊಂದು ಸಮಸ್ಯೆ ಇರುತ್ತೆ, ಮತ್ತೆ ನಿಭಾಯಿಸಲೇಬೇಕು, ಬೇರೆ ದಾರಿ ಇಲ್ಲ. ತೋಟದ ಮನೆಯಲ್ಲಿ ಒಂದು ಹಳೆಯ ಮನೆ ಅಪ್ಪ ಕಟ್ಟಿದ ಮನೆಯಲ್ಲಿ ಇನ್ನು ಏನೇನ್ ಬೇಕು ನಿಮ್ಗೆ ವ್ಯವಸ್ಥೆ ಮಾಡಿಕೊಂಡು ಆರಾಮಾಗಿ ಇದ್ರೆ. ಹೌದು, ನಮಸ್ಕಾರ. ನಮಸ್ಕಾರ. ತೋಟಗಾರಿಕೆ ಮತ್ತು ಜೇನು ಸಾಕಾಣಿಕೆ ಈ ಕುರಿತು ಯಲ್ಲಾಪುರದ ಜೋಗದ ಮನೆಯ ಗಜಾನನ್ ಅನಂತ್ ಭಟ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಇದೀಗ ರೈತರಿಗೆ ಸಲಹೆ. ಸಾವಯವ ಪದ್ಧತಿಗಳಿಂದ ಕೀಟಪೀಡೆ ನಿರ್ವಹಣೆ. ಕೀಟನಾಶಕಗಳ ವಿವೇಚನಾರಹಿತ ಹಾಗೂ ಅತಿಯಾದ ಬಳಕೆಯಿಂದ ಉದ್ಭವಿಸುವ ಸಮಸ್ಯೆಗಳೆಂದರೆ ಕೀಟಗಳು ನಿರೋಧಕ ಶಕ್ತಿ ಪಡೆದು ಕೀಟನಾಶಕಗಳು ಅಪ್ರಯೋಜನವಾಗುತ್ತಿರುವುದು. ಇದಲ್ಲದೆ ಕೀಟಗಳ ಸಂಖ್ಯೆ ದ್ವಿಗುಣಗೊಳ್ಳುತ್ತಿರುವುದು ಇದಕ್ಕೆ ಕಾರಣ. ಪರೋಪಕಾರಿ ಜೀವಿಗಳ ಹಾಗೂ ಇನ್ನಿತರ ನೈಸರ್ಗಿಕ ಶತ್ರುಗಳ ನಾಶದಿಂದ ಪರಿಸರದಲ್ಲಿ ಅಸಮತೋಲನವಾಗಿದೆ. ವಿಷಪೂರಿತ ಆಹಾರ ಸೇವನೆಯಿಂದ ಮಾನವ ಹಾಗೂ ಅವನ ಸಾಕು ಪ್ರಾಣಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗಿದೆ. ತಾಯಿಯ ಮೊಲೆ ಹಾಲಿನಲ್ಲಿ ಕೂಡ ಪೀಡೆನಾಶಕಗಳ ಅವಶೇಷ ಹೆಚ್ಚಿನ ಪ್ರಮಾಣದಲ್ಲಿರುವುದು ಕಂಡುಬಂದಿದೆ. ಆದ್ದರಿಂದ ರಾಸಾಯನಿಕಗಳನ್ನು ಬಳಸುವುದು ಬೇಡವೆಂದಲ್ಲ, ಆದರೆ ಸಮಯೋಚಿತವಾಗಿ ಶಿಫಾರಸಿನ ಪ್ರಕಾರ ಇನ್ನಿತರ ವಿಧಾನಗಳನ್ನು ಅನುಸರಿಸಿ ಸೂಕ್ತವಾಗಿ ಹಿತಮಿತವಾಗಿ ಬಳಸುವುದು ಅತಿ ಮುಖ್ಯ. ಅಡಿಗೆಗೆ ಉಪ್ಪು ಎಷ್ಟು ಮುಖ್ಯವೋ ಅಷ್ಟೇ ಪ್ರಮಾಣದಲ್ಲಿ ಹಿತಮಿತವಾಗಿ ಬಳಸುವುದು ಅಷ್ಟೇ ಮುಖ್ಯ. ರಾಸಾಯನಿಕ ಕೀಟನಾಶಕಗಳ ರಹಿತವಾದ ಪದ್ಧತಿಗಳಿಂದ ಸಮರ್ಪಕವಾಗಿ ವಿವಿಧ ಸಾವಯವ ಪದ್ಧತಿಗಳಿಂದ ಕೀಟಪೀಡೆಗಳನ್ನು ಸಮಗ್ರವಾಗಿ ನಿರ್ವಹಿಸಿ ಸುಸ್ಥಿರ ಕೃಷಿಗೆ ನಾಂದಿ ಹಾಡಬಹುದು. ಆ ವಿವಿಧ ಪದ್ಧತಿಗಳನ್ನು ಈಗ ತಿಳಿದುಕೊಳ್ಳೋಣ. ಕೀಟ ಹತೋಟಿಯಲ್ಲಿ ಅನೇಕ ವಿಧ ವಿಧಾನಗಳಿದ್ದು ಅದರಲ್ಲಿ ಒಂದಕ್ಕಿಂತ ಹೆಚ್ಚು ವಿಧಾನಗಳನ್ನು ಸೂಕ್ತ ರೀತಿಯಲ್ಲಿ ಸಂದರ್ಭಾನುಸಾರವಾಗಿ ಅಳವಡಿಸಿ ನಿಸರ್ಗದಲ್ಲಿ ಇತರೆ ಕ್ರಿಯೆಗಳಿಗೆ ಧಕ್ಕೆಯಾಗದಂತೆ ಅಗತ್ಯವಿದ್ದಲ್ಲಿ ಮಾತ್ರ ಕೀಟಗಳ ಸಂಖ್ಯೆಯನ್ನು ಆರ್ಥಿಕ ನಷ್ಟದ ರೇಖೆಗಿಂತ ಕೆಳಗಿಳಿಸುವುದು ಅತಿ ಮುಖ್ಯ. ಸಾವಯವ ಪದ್ಧತಿಗಳಿಂದ ಕೀಟಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಬಹುದು. ಅದರಲ್ಲಿ ಅನೇಕ ಪದ್ಧತಿಗಳಿವೆ. ಮುಖ್ಯವಾಗಿ ಭೌತಿಕ ಪದ್ಧತಿ, ಸಾಗುವಳಿ ಪದ್ಧತಿ, ಬೆಳೆ ಪರಿವರ್ತನೆ, ಬಲೆ ಬೆಳೆ, ಮಿಶ್ರ ಬೆಳೆ ಬೆಳೆಯುವಿಕೆ, ತಡೆ ಬೆಳೆ, ಯಾಂತ್ರಿಕ ಕ್ರಮಗಳು, ಜೈವಿಕ ವಿಧಾನಗಳಿಂದ ಕೀಟ ಹತೋಟಿ, ನೈಸರ್ಗಿಕ ಶತ್ರುಗಳನ್ನು ಕಾಪಾಡುವುದು ಹಾಗೂ ಕೀಟ ಹತೋಟಿಗೆ ಸಸ್ಯಜನ್ಯ ಔಷಧಿಗಳು ಕೂಡ ಬಳಕೆ ಮಾಡಬಹುದು. ಬೆಳೆಗಳ ಮೇಲೆ ಕೀಟಗಳ ಆರ್ಥಿಕ ಹಾನಿಯ ಮಟ್ಟ, ಜೀವನ ಚರಿತ್ರೆ ಹಾಗೂ ನಡವಳಿಕೆ ತಿಳಿಯುವಿಕೆ, ಕೀಟಗಳ ಕಣ್ಗಾವಲು ಹಾಗೂ ಸಮೀಕ್ಷೆಯ ಮೇರೆಗೆ ಎಲ್ಲ ನಿರ್ಧಾರಗಳನ್ನು ಸಮಗ್ರ ಕೀಟ ನಿರ್ವಹಣೆಯಲ್ಲಿ ಬಳಸಲಾಗುವುದು. ಭೌತಿಕ ವಿಧಾನಗಳು, ಭೌತಿಕ ಶಕ್ತಿ ಅಥವಾ ಕೀಟದ ಭೌತಿಕ ಪರಿಸರದಲ್ಲಿ ಬದಲಾವಣೆ ಮಾಡಿ ಕೀಟ ಪೀಡೆ ನಿರ್ವಹಣೆ ಮಾಡಬಹುದು. ನಿರ್ಜಲೀಕರಣ ಪದ್ಧತಿಯಲ್ಲಿ ಹೇಗೆಂದರೆ, ದಾಸ್ತಾನು ಕೀಟಗಳನ್ನು ಹತೋಟಿ ಮಾಡಲು ಧಾನ್ಯಗಳಲ್ಲಿ ಶೇಕಡ 10% ತೇವಾಂಶವಿರುವ ಹಾಗೆ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಬಹುದು. ಆದರೆ ಎಣ್ಣೆಕಾಳು ಪದಾರ್ಥಗಳಲ್ಲಿ ಶೇಕಡ 8% ತೇವಾಂಶವಿರುವ ಹಾಗೆ ನೋಡಿಕೊಂಡು ಕೀಟಗಳಿಂದ ವಿಮುಕ್ತಿ ಪಡೆಯಲು ದಾಸ್ತಾನು ಮಾಡಬೇಕಾಗುತ್ತದೆ. ಧಾನ್ಯಗಳನ್ನು ಶೈತ್ಯಾಗಾರದಲ್ಲಿ ಇಡುವುದರಿಂದಲೂ ದಾಸ್ತಾನು ಕೀಟಗಳನ್ನು ದೂರ ಮಾಡಬಹುದು. ಹಣ್ಣಿನ ನೊಣ, ಆಲೂಗಡ್ಡೆ ಪತಂಗ ದೂರ ಮಾಡಲು ಶೈತ್ಯಾಗಾರವನ್ನು ಬಳಸಬಹುದು. ಸಾಮಾನ್ಯವಾಗಿ 100°C ಉಷ್ಣತಾಮಾನದಲ್ಲಿ ಧಾನ್ಯಗಳನ್ನು ಸಂಗ್ರಹಿಸುವುದರಿಂದ ಅನೇಕ ಕೀಟಗಳನ್ನು ದೂರವಿಡಬಹುದು. ಹತ್ತಿಯ ಬೀಜದಲ್ಲಿ ಸುಪ್ತಾವಸ್ಥೆಯಲ್ಲಿರುವ ಗುಲಾಬಿ ವರ್ಣದ ಕಾಯಿ ಕೊರಕವನ್ನು ನಾಶ ಮಾಡಲು ಹತ್ತಿ ಬೀಜಗಳನ್ನು ಬಿಸಿಲಿನಲ್ಲಿ 2-3 ಏಪ್ರಿಲ್ ತಿಂಗಳಲ್ಲಿ ಒಣಗಿಸಬೇಕು. ಬೆಳಕಿನ ಬಲೆಗಳಿಂದ ಹೇಗೆ ಕೀಟ ನಿರ್ವಹಣೆ ಮಾಡಬಹುದೆಂದರೆ, ಸಾಮೂಹಿಕವಾಗಿ ವಿವಿಧ ಕೀಟಗಳನ್ನು ಆಕರ್ಷಿಸಿ ನಾಶ ಮಾಡಲು ಬೆಳಕಿನ ಬಲೆಗಳನ್ನು ರಾಸಾಯನಿಕ ಕೀಟನಾಶಕಗಳ ಆವಿಷ್ಕಾರದ ಮುಂಚಿತವಾಗಿ ಬಳಸುತ್ತಿದ್ದರು. ಅನೇಕ ಕೀಟಗಳು ಬೆಳಕಿಗೆ ಆಕರ್ಷಿತವಾಗಿರುವುದರಿಂದ ಬೆಳಕಿನ ಬಲೆಗಳನ್ನು ಕೀಟಗಳ ಕಣ್ಗಾವಲು ಮತ್ತು ಸಮೀಕ್ಷೆಯಲ್ಲಿ ಬಳಸಬಹುದಾಗಿದೆ. ಇದರಿಂದ ಕೀಟಪೀಡೆಗಳ ಇರುವಿಕೆ, ವಿವಿಧ ಹಂಗಾಮುಗಳಲ್ಲಿ ಅವುಗಳ

कहना चाहता हूँ कि आने वाले समय में अफगानिस्तान बहुत ही भविष्य उज्ज्वल है, बहुत अच्छा क्रिकेट खेल रहा है। जी जी जी, आपने बड़ी अच्छी इनफैक्ट ऑब्जर्वेशन की है और बहुत अच्छा हमें अप्रिसिएशन भी दिया, बहुत बहुत शुक्रिया और बधाई हो कि आपकी कॉल लगी है। ಈಗಷ್ಟೇ ಕೇಳಿದಂತಹ ಚಂದದ ನಿನ್ನ ಮುಗಿಲು ಗೀತೆ ಮಹಾರೌದ್ರಂ ಚಿತ್ರದ್ದು. ಸತೀಶ್ ಹಾರ್ಯನ್ ಹಾಗೂ ಮಾನಸ ಹೊಳ್ಳ ಅವರು ಹಾಡಿದ್ರು, ಸುನಿಲ್ ಕುಮಾರ್ ಆರ್ಎಂ ಅವರ ರಚನೆ, ಆದಿತ್ಯ ಆಶೀಶ್ ಸಿಂಗ್ ಅವರ ಸಂಗೀತ ಸಂಯೋಜನೆ. ಮುಂದೆ ಕೇಳಿ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ವಿಕ್ರಾಂತ್ ರೋಣ ಚಿತ್ರದ ಗೀತೆ. ಹಾಡಿದೆ ಜೋಜೋಲಾಲಿ ತಣ್ಣನೆ ಬೀಸೋ ಗಾಳಿ ಹಾಡಿದೆ ಜೋಜೋಲಾಲಿ ಈ ನನ್ನ ಮಡಿಲೆ ನಿನ್ನ ತೂಗುವಿಯಾಲೆ ತೂಗುವಿಯಾಲೆ ಚಂದಮಾಮ ಬಾನ ಏರಿ ಕದ್ದು ಮಲಗಿದ ನಿದ್ದೆಗಣ್ಣಿನಲ್ಲೇ ಇಡೀ ಭೂಮಿ ಬೆಳಗಿದ ಚಂದ್ರನ ಬೆಳಕಿನಲ್ಲಿ ಮಲಗು ರಾಜಕುಮಾರಿ ಕನಸಿನ ತೀರ ಏರಿ ಮಾಡು ಸವಾರಿ ನೀ ಮಾಡು ಸವಾರಿ ಬರುತ್ತಾನೆಂದೇಕೆ ಅಳುವೆ, ನಿನ್ನ ಬಳಿಯೇ ನಾನಿರುವೆ ಕಂದ, ಓಡಿ ಬಂದು ನಿನ್ನ ಅಪ್ಪಿಕೊಳ್ಳುವೆ, ಹೋಗದಿರು ನೀ ದೂರ ನನ್ನಿಂದ, ಇರುಳನು ಬೆಳಗು ನಗು ಎಂದು ಹೀಗೆ ಇರಲಿ ಮಗು, ನನ್ನ ಜೀವ ನಿನ್ನ ಒಳಗಿದೆ, ಮೇಘರಾಜ ಕೂಡ ನೀರಾಗಿ ಕರಗಿದ, ಬಾಚಿ ತಪ್ಪಿಕೊಂಡು ಹಸಿರಾಯ್ತು ಮರಗಿಡ, ಎಲೆಯ ಬೊಗಸೆಯಿಂದ ಭೂಮಿಯ ಮೇಲೆ ಜಾರಿ, ಮಳೆ ಹನಿ ಮಾಡೋ ಸದ್ದು ಸುವಿಸುವಲಿ ಸುವಿಸುವಲಿ, ನನ್ನ ಬಾಳಿನಲ್ಲಿ ನೀನು ಇರುವೆ, ಕಣ್ಣ ಹನಿಯ ಒರೆಸೋ ಬೆರಳಾಗಿ ಎಂದು ನಿನ್ನ ಹಿಂದೆ ಹಿಂದೆ ಬರುವೆ, ಎಲ್ಲೇ ಹೋದರೂ ನಿನ್ನ ನೆರಳಾಗಿ, ಪ್ರೀತಿಯಿಂದ ಗುದ್ದಾಡುವೆ ಅಪ್ಪಿಕೊಂಡು ಮುದ್ದಾಡುವೆ, ತುಂಟಿ ಹೇಗೋ ನನ್ನ ನಗಿಸುವೆ, ಸದ್ದು ಮಾಡಬೇಡ ಬೀಸೋ ಗಾಳಿಯೇ, ಕಂದನಿಗೆ ಸಾಕು ನನ್ನ